ಹಾಗೂ ಪ್ರೊಫೆಸರ್, ಆರಂಭದೊಳಗೆ ಈ ಸರ್ವಲ್ ಪಾಲಿಸಿ ಅಂದ್ರೆ ಏನು ಒಂದು ಸ್ವಲ್ಪ ಮಾಹಿತಿ ಕೊಡಲ್ಲ? ಸರ್ವರಲ್ ಪಾಲಿಸಿ ಅನ್ನೋದು ಮುಖ್ಯವಾಗಿ ಮಗುವಿನ ಚಲನೆ ಮತ್ತು ಭಂಗಿಯ ಮೇಲೆ ಪರಿಣಾಮ ಬೀರುವ ಒಂದು ರೀತಿಯ ನಿಶ್ಚಲತೆ ಅಥವಾ ಅಂಗವಿಕಲತೆ, ಮಗುವಿನ ಮೂಮೆಂಟ್ ಅಂಡ್ ಪೋಸ್ಚರ್ಗೆ ಸಂಬಂಧಪಟ್ಟಿದ್ದು. ಮಗುವಿನ ಮೆದುಳಿನ ಕೆಲವು ಭಾಗಗಳಿಗೆ ಆಗುವ ಹಾನಿಯಿಂದ ಮೆದುಳಿನ ಅಸಮರ್ಪಕ ಬೆಳವಣಿಗೆಯಿಂದ ಬರುವ ಒಂದು ಸ್ಥಿತಿ, ಅಂಗಚಲನೆಯ ಅಸಮರ್ಥತೆ, ಇದು ಪ್ರತಿ 1,000 ಜನ್ಮಗಳಲ್ಲಿ ಸುಮಾರು 1-2 ಮಕ್ಕಳಲ್ಲಿ ಇದು ಕಾಣಿಸ್ಕೊಳ್ಬಹುದು ಅಂತ ಸ್ಥಿತಿ ಸರ್. ಇದು ಈಗ ಮುಖ್ಯವಾಗಿ ನೀವು ಹೇಳ್ತಾ ಇದ್ದೀರಿ, ಮಕ್ಕಳ ಚಲನೆಯ ಒಂದು ಗೆಲುವಿಗೆ ನಾವು ಹಚ್ಚಬೇಕು ಅಂತಂದ್ರೆ ಅದಕ್ಕೆ ಸಾಕಷ್ಟು ಜವಾಬ್ದಾರಿ ಸಮಾಜದಿದೆ ಮತ್ತು ಪಾಲಕರದಿದೆ. ಆ ನಿಟ್ಟಿನೊಳಗೆ ಈ ಸೆರೆಬ್ರಲ್ ಪಾಲಿಸಿ ಇರುವಂತ ಮಕ್ಕಳು, ನೀವು ಹೇಳಿದ್ರಲ್ಲ ಸಂವರ್ಧನ ವಿಕಾರತೆ ಇರುವಂತ ಮಕ್ಕಳು ಹೇಗೆ ತಮ್ಮ ಲಕ್ಷಣಗಳನ್ನು ವಿವರವಾಗಿ ಹೇಳ್ಬೋದಾ? ಇದಕ್ಕೆ ಕಾರಣಗಳು ಗೊತ್ತಾದ್ರೆ ನಮ್ಗೆ ಯಾವ ಲಕ್ಷಣಗಳು ಬರ್ತದೆ ಅಂತೇಳಿ ಗೊತ್ತಾಗ್ತದೆ ಸರ್. ಹೈಯೆಸ್ಟ್ ಕಾಂಟ್ರಿಬ್ಯೂಟ್ ಮಾಡುವಂತ ಕಾರಣ ಅಂದ್ರೆ ಇದಕ್ಕೆ ಅಕಾಲ ಜನನ, ಫ್ರೀಟಮ್ ಡೆಲಿವರಿ ಅಂತ ಹೇಳ್ತೀವಿ ಸರ್. 36 ವಾರಗಳ ಕಳೆದು ಮಗು ಜನನ ಆಗಬೇಕು, ಅದಕ್ಕಿಂತ ಮುಂಚಿತವಾಗಿ ಹುಟ್ಟಿದ್ರೆ 36 ವೀಕ್ಸ್ಗಿನ ಅರ್ಲಿ ಜನಿಸಿದಂಥ ಮಕ್ಕಳು, ಅದು ಎಷ್ಟು ಅರ್ಲಿ ಹುಟ್ಟತಾರಲ್ಲ ಅಷ್ಟು ದೇಹ ಜೊತೆಗೆ ಮೆದುಳು ಅಸಮರ್ಪಕವಾಗಿಯೇ ಬೆಳೆದಿರುತ್ತೆ ಸರ್. ಅಂದ್ರೆ ದೇಹದ ಬೆಳವಣಿಗೆ ಪರಿಪೂರ್ಣ ಆಗಿರೋದಿಲ್ಲ. ಹಾಗಿರುವಾಗ ಏನಾಗ್ತದೆ ಅಂತಂದ್ರೆ ಅಂಥ ಮಕ್ಕಳು ಇದಕ್ಕೆ ಜಾಸ್ತಿ ಪ್ರೋನ್ ಇರ್ತಾರೆ. ಕಡಿಮೆ ಜನನದ ತೂಕ, ಲೋ ಬರ್ತ್ ವೆಯ್ಟ್ ಅಂತ ಹೇಳ್ತೀವಿ, ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ 2.5 kg to 4 kg ತನಕ ಇರಬೇಕು. ದೇಹದ ತೂಕ ಕಮ್ಮಿ ಇರುವಾಗ ಅಸಂಪೂರ್ಣವಾಗಿ ಬೆಳವಣಿಗೆ ಆಗಿರ್ತದೆ ಮಕ್ಕಳು. ಜನನದ ಸಮಯದಲ್ಲಿ ತೊಂದರೆ ಆಗುವಂಥದ್ದು, ಪರ್ಟಿಕ್ಯುಲರ್ಲಿ ಉಸಿರಾಟದ ತೊಂದರೆ ಆಗುವಾಗ ಆಸ್ಫಿಕ್ಸಿಯಾ ಅಂತೇಳಿ ಆಗ್ತದೆ ಸರ್. ಉಸಿರಾಟದ ವಿಳಂಬದಿಂದ ಮೆದುಳಿನ ಕೆಲ ಭಾಗಗಳಿಗೆ ಹಾನಿಯಾಗ್ತದೆ. ಗರ್ಭಾವಸ್ಥೆಯಲ್ಲಿ ಸೋಂಕು, ಅದು ಅಫೆಕ್ಟ್ ಆಗ್ತದೆ. ರೀಸೆಂಟ್ ರಿಸರ್ಚಸ್ ಪರಿಗಣಿಸಿದರೆ ಸುಮಾರು 14-25% ಜೆನೆಟಿಕ್ ಮ್ಯೂಟೇಷನ್ಸ್ ಕಂಡು ಬರ್ತದೆ, DNAಯಲ್ಲಿ ದೋಷ ಅಂತ ಹೇಳ್ತೀವಿ ಸರ್. ಸೊ ಯಾವ ಭಾಗಕ್ಕೆ ಹಾನಿಯಾಗುತ್ತೋ ಮೆದುಳಿನ, ಆ ಭಾಗ ನಿಯಂತ್ರಿಸುವ ಶರೀರದ ಕಾರ್ಯದಲ್ಲಿ ಅಸಮರ್ಥತೆ ಕಾಣಿಸುತ್ತೆ ಸರ್, ಅಥವಾ ವ್ಯತ್ಯಾಸ ಕಾಣಿಸ್ತದೆ. ಉದಾಹರಣೆಗೆ ಕೈಕಾಲ ಚಲನೆ ಗಟ್ಟಿಯಾಗುವಂಥದ್ದು, ಹಾರ್ಡ್ನೆಸ್ ಆರ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಮಾತು, ಆಹಾರ ತಗೊಳ್ಳೋದ್ರಲ್ಲಿ ವ್ಯತ್ಯಾಸ ಕಾಣಿಸುವಂಥದ್ದು, ಮಗುಗೆ ನುಂಗ್ಲಿಕ್ಕೆ ಶಕ್ತಿ ಇರಲ್ಲ, ಈ ಅಗಿಯೋ ನುಂಗುವಂಥ ಮಸಲ್ಸ್ ವೀಕ್ನೆಸ್ ಇರುವಾಗ ಮಗುಗೆ ಆಹಾರ ನುಂಗ್ಲಿಕ್ಕೆ ಇಲ್ಲ ಹಾಲು ಕುಡಿಕೆ, ತುಂಬ ಚಿಕ್ಕ ಮಕ್ಕಳಾದರೆ ಹಾಲು ಕುಡಿಯುವಾಗ ಪದೇ ಪದೇ ನೆತ್ತಿಗತ್ತಿಸ್ಕೊಳ್ಳೋವಂಥದ್ದು, ಸಮತೋಲನೆ ಲೈಕ್ ಬ್ಯಾಲೆನ್ಸ್ ಮಾಡುವಂಥದ್ದು, ಬಾಡಿ ಬ್ಯಾಲೆನ್ಸ್, ಈ ಥರದ್ರಲ್ಲಿ ಬಹುಪಾಲು ಕಷ್ಟ ಕಾಣಿಸ್ಬೋದು ಸರ್. ಡಾಕ್ಟರ್ ಪೂರ್ಣಿಮಾಯನವರೇ, ಈಗ ನೀವು ಹೇಳ್ತಾ ಇದ್ರಿ ಖಂಡಿತವಾಗಿ ಕೂಡ ಇವತ್ತು ಅಂದರೆ ಈ ಸೆರೆಬ್ರಲ್ ಪಾಲಿಸಿ ಮಕ್ಕಳು ಅಂದರೆ ಸಂವರ್ಧನ ವಿಕಾರತೆ ಇರುವಂಥ ಮಕ್ಕಳು ಬುದ್ಧಿಮಾಂದ್ಯ ಮಗುಗಿಂತ ಬೇರೆ. ಬುದ್ಧಿಮಾಂದ್ಯ ಅಂದರೆ ಮೆಂಟಲ್ ರಿಟಾರ್ಡೇಷನ್ ಆಗ್ತದೆ ಸರ್. ಈ ಸೆರೆಬ್ರಲ್ ಪಾಲಿಸಿಯಲ್ಲಿ ಒಂದು ಪಾಸಿಟಿವ್ ಆಫ್ ಅ ಸಿಂಪಲ್ ಲಿಂಬ್, ಏಕಾಂಗದಿಂದ ಸರ್ವಾಂಗ ವರೆಗೂ ಕಾಣಿಸ್ಕೋಬಹುದು. ಯಾವ ಮೆದುಳಿನ ಭಾಗಕ್ಕೆ ಹಾನಿಯಾಗಿರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟದಂತ ಕಾರ್ಯದಲ್ಲಿ ವ್ಯತ್ಯಾಸ ಕಾಣಿಸುತ್ತೆ ಸರ್. ಬಹುಪಾಲು ಫೋರ್ಸೆಪ್ಸ್ ಹಾಕುವಾಗ ಮೆದುಳಿಗೆ ಪೆಟ್ಟಾಗುವ ಪ್ರೆಷರ್ ಬೀಳುವಂತದ್ದು ಇರ್ತದೆ, ಕಣ್ಣಿನ ನರಗಳಿಗೆ ತೊಂದರೆ. ಹೌದು ಸರ್. ಆಮೇಲೆ ಕೆಲವೊಂದಿಷ್ಟು ಬೇರೆ ಬೇರೆ ಏನಾದರೂ ಅವರಿಗೆ ಪೋಷಕಾಂಶಗಳು ಸಿಗ್ಲಿಲ್ಲ ಮೆದುಳಿಗೆ ಅಂದ್ರೆ ಬೇಕಾದಷ್ಟು. ಹೌದು ಸರ್. ಒಂದು ಬೇರೆ ರೀತಿಯ ಬ್ರೈನ್ ಸ್ಪೇರಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ, ನೆನಪಿನ ಶಕ್ತಿ ಕಡಿಮೆ ಆಗುವಂತದ್ದು. ಮತ್ತೆ ಇನ್ನೊಂದು ಹೇಳಿದ್ರಲ್ಲ, ಅನ್ನನಾಳ ಸ್ವಲ್ಪ ಚಿಕ್ಕದಾಗಿರುವಂತದ್ದು, ಎಷ್ಟು ಊಟ ಮಾಡಿದ್ರು ಅದು ಬೇಗನೆ ಕೆಳಗೆ ಇಳಿಯುವುದಿಲ್ಲ, ಮತ್ತೆ ನೀರು ಕೊಡಬೇಕಾಗ್ತದೆ ಹಾಗಲ್ಲ. ಹೀಗಾಗಿ ಸೆರೆಬ್ರಲ್ ಪಾಲಿಸಿ ಅನ್ನೋದೇನಿದೆಯಲ್ಲ, ಮಕ್ಕಳಿಗೆ ಬರುವಂತಹ ಈ ಸಮಸ್ಯೆಗಳನ್ನ ಆದಷ್ಟು ಬೇಗನೆ ಗುರುತಿಸೋದು ಬಹಳ ಅವಶ್ಯವಾಗಿರುವಂತದ್ದು. ತಾವು ಹೇಳೋ ಪ್ರಕಾರ ಸಂವರ್ಧನ ವಿಕಾರತೆ ಇದೆ ಅಂತ ಹೇಳಿ ಪಾಲಕರಿಗೆ ಗೊತ್ತಾಗೋದು ಹೆಂಗೆ? ಈ ಸಮಸ್ಯೆ ನಾವು ಪ್ರಿಡಿಕ್ಟ್ ಮಾಡಬಹುದು ಸರ್. ಅಂದ್ರೆ ಸಂಬಂಧದಲ್ಲಿ ಮದುವೆ ಆಗಿರುವಂತ ಪೋಷಕರು ಡೆಲಿವರಿ ಟೈಮ್ನಲ್ಲಿ ಕಷ್ಟಕರ ಡೆಲಿವರಿ ಆಗಿರುವಾಗ ಗೊತ್ತಿರ್ತದೆ ಅವ್ರಿಗೆ, ಇದು ಫೋರ್ಸೆಪ್ಸ್ ಡೆಲಿವರಿ ಇಲ್ಲ ವ್ಯಾಕ್ಯೂಮ್ ಡೆಲಿವರಿ ಆಗಿದೆ ಇಲ್ಲ ಜಾಂಡಿಸ್ ಬಂದಿದೆ. ಮಗು ಜನಿಸಿದ ನಂತರ ಕೆಲವು ದಿನಗಳಲ್ಲಿ 7 ಒಳಗಡೆ ಜಾಂಡಿಸ್ ಹೆಚ್ಚಾಗಿರುವಂಥದ್ದು, 20 ಜಾಸ್ತಿ ಇದ್ದು ICU NICU ರಿಕ್ವೈರ್ಮೆಂಟ್ ಇರುವಂಥ ಕಂಡೀಷನ್ಸಲ್ಲಿ ಪೋಷಕರು ಯಥೇಚ್ಛವಾಗಿ ದೇ ಶುಡ್ ಬಿ ವೆರಿ ಅಲರ್ಟ್. ಅಂದರೆ ಮಗುವಿನ ಬೆಳವಣಿಗೆನ ಅವರು ಟ್ರ್ಯಾಕ್ ಮಾಡಬೇಕಾಗ್ತದೆ. 3 ಕತ್ ನಿಲ್ತಾ ಇದೆಯಾ ಮಗುಗೆ, 6 ಮಗು ಕೂತ್ಕೊಳ್ಳಿಕ್ ಆಗ್ತಾ ಇದೆಯಾ, 1 ಹಿಡಿದು ನಿಂತು ನಡೆಯೋಕ್ಕೆ ಸಾಧ್ಯ ಆಗ್ತಿದೆಯಾ ಅಂತ ಹೇಳಿ ಅವರು ಮಗುವಿನ ಮೈಲ್ ಸ್ಟೋನ್ಸ್ನ ಅವರು ಗಮನಿಸ್ಬೇಕು ಸರ್. ಅದ್ರ ಜೊತೆಗೆ ಮೊದಲ ಹಂತದಲ್ಲಿ ಪೋಷಕರು ಗಮನಿಸಬೇಕಾದ ಲಕ್ಷಣ ಅಂದರೆ ಮೈಲ್ ಸ್ಟೋನ್ಸ್ ವಿಳಂಬ ಆಗ್ತಿದೆಯಾ ಇಲ್ವಾ ಅಂತ. ಮಗು ಗೋಣು ನಿಲ್ಲೋದು, ತೊಂದರೆ ಇದೆ ಅಂತ ಹೇಳಿ ನೆಕ್ ಹೋಲ್ಡಿಂಗ್ ಅಂತ ಹೇಳ್ತೀವಿ, ಅದು 3-4 ತಿಂಗಳೊಳಗಡೆ ಕತ್ತ ನಿಲ್ಬೇಕು ಸರ್. ಇನ್ನು ನಿಲ್ಲದು ವಿಳಂಬ ಆಗ್ತಾ ಇದೆ ಅನ್ನುವಾಗ ಯೂಶಲಿ ಅವರು ಮಕ್ಕಳ ತಜ್ಞರ ಹತ್ರ ಕರ್ಕೊಂಡು ಬರಬೇಕು. ಕತ್ತ ನಿಲ್ಲೋದು ಒಂದಾದ್ರೆ ಫಸ್ಟ್ ಸ್ಟೆಪ್, ಅದ್ ಅಲ್ದಲೆ ಕೈಕಾಲು ಗಟ್ಟಿ ಆಗ್ತಾ ಇದೆ, ಮಗು 6 ತಿಂಗಳಾದ್ರೂ ಕೌಚ್ ಬೀಳ್ತಾ ಇಲ್ಲ, ಕೂರ್ಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ, ಮುಂದೆ ತೆವಳಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ, 1 ವರ್ಷ ಆದ್ರೂ ಹಿಡಿದು ನಿಲ್ತಾ ಇಲ್ಲ, ತಾಯಿ ಯಾರಂತ 6 ತಿಂಗಳಾದ್ರೂ ಮಗು ಗುರುತಿಸ್ಲಿಕ್ಕೆ ಆಗ್ತಾ ಇಲ್ಲ. ಕೂಯಿಂಗ್ ಅಂತ ಹೇಳ್ತೀವಿ, ಬಾಯಲ್ಲಿ ಶಬ್ದ ಉತ್ಪತ್ತಿ ಮಾಡುವಂತದ್ದು, ಅಂದ್ರೆ ಅಮ್ಮ ಬಾಬಾ ಹೇಳ್ಬೇಕು, ಅದು ಇನ್ನು ಆಗ್ತಾ ಇಲ್ಲ ಅನ್ನುವಾಗ, ಇದೆಲ್ಲ ಅರ್ಲಿ ಸೈನ್ಸ್ ಟು ಐಡೆಂಟಿಫೈ ಸರ್ಬ್ರಲ್ ಪಾಲ್ಸಿ ಅಂತ ಹೇಳಿ. ಇದು ಪೋಷಕರು ಮನೆಯಲ್ಲಿ ಗುರುತಿಸುವಂತದ್ದು, ಇಲ್ಲ ಅಂತಂದ್ರೆ ರೆಗ್ಯುಲರ್ ಮಂತ್ಲಿ ವಿಸಿಟ್ಗೆ ವೆಲ್ ಬೇಬಿ ಕ್ಲಿನಿಕ್ಗೆ ಮಗುನ ಕರ್ಕೊಂಡು ಬರ್ತಾರೆ ಸರ್. ವ್ಯಾಕ್ಸಿನ್ ಹಾಕ್ಸ್ಲಿಕ್ಕೆ ಆಗ್ಬಹುದು, 1.5 ತಿಂಗಳಿಗೆ 2.5 ಶೆಡ್ಯೂಲ್ ಪ್ರಕಾರ ಮಗುನ ಕರ್ಕೊಂಡು ಬರುವಾಗ ಮಕ್ಕಳ ತಜ್ಞರ ಹತ್ರ ಅವ್ರು ಅದನ್ನ ಐಡೆಂಟಿಫೈ ಮಾಡ್ತಾರೆ ಸರ್. ಮೈಲ್ ಸ್ಟೋನ್ಸ್, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಹೇಗಿದೆ ಮಗುದು ಅಂತ ಹೇಳಿ ಐಡೆಂಟಿಫೈ ಮಾಡ್ತಾರೆ ಸರ್. ಡಾಕ್ಟರ್ ಪೂರ್ಣಿಮಾ ಅನ್ನೋರೇ, ಈ ಸಮಸ್ಯೆಯನ್ನು ಗುರುತಿಸೋದು ಮುಖ್ಯ, ಅರ್ಲಿ ಡಿಟೆಕ್ಷನ್ ಇಸ್ ಬೆಟರ್. ಹೌದು ಸರ್, ಹೌದಲ್ರಿ. ಎಸ್ ಸರ್, ಈ 2 ವರ್ಷದ ಒಳಗಡೆ ಏನಾಗತ್ತಂದ್ರೆ 60-80% ಬ್ರೈನ್ ಡೆವಲಪ್ಮೆಂಟ್ ಆಗ್ಬಿಡ್ತದೆ ಸರ್. ಅಷ್ಟರ ಒಳಗಡೆ ನಮಗೆ ಈ ಸೈನ್ಸ್ ಐಡೆಂಟಿಫೈ ಆಗಿ ಈ ಡೆವಲಪ್ಮೆಂಟಲ್ ಅಸೆಸ್ಮೆಂಟ್ ಆಗುವಾಗ ಡಿಲೇ ಇದೆ ಡೆವಲಪ್ಮೆಂಟಲ್ಲಿ ಅಂತ ಗೊತ್ತಾಗುವಾಗ ನಾವು ಇದನ್ನ ಪೋಷಕರದು ಜವಾಬ್ದಾರಿ ತುಂಬಾ ಹೆಚ್ಚು ಸರ್ ಇದರಲ್ಲಿ. 1 ವರ್ಷ ಆದ್ಮೇಲೆ ನಿಧಾನಕ್ಕಾಗುತ್ತೆ ಬಿಡು, ಮನೆಯಲ್ಲಿ ಅತ್ತೆಗೆ ಇಲ್ಲ ತಂದೆಗೆ ಹಿಂಗೆ ಲೇಟ್ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಬಂದಿದ್ದು, ತಂದೆ ನಡೆದಿದ್ ಲೇಟು, ಇಲ್ಲ 5-5 ವರ್ಷ ಮಗು ಮಾತಾಡದೆ ಇದ್ರು ಸುಮ್ಮನೆ ಇರ್ತಾರೆ, ಸುಮ್ಮನೆ ಇರ್ತಾರೆ, ಆಮೇಲೆ ಬರ್ತದ ಬಿಡ ಅಂತ ಹೇಳಿ ಮಾಡಿ ನಿರ್ಧಾರ ತಗೊಳ್ಳೋದ್ ಬದಲು ಒಂದು ಸಲ ಮಕ್ಕಳ ತಜ್ಞರನ್ನ ಭೇಟಿ ಮಾಡಿ ಏನಿದೆ ಅಂತ ವಿಚಾರ ತಿಳಿಸ್ಕೊಂಡ್ರೆ ಅಸೆಸ್ ಮಾಡಿಸಿದ್ರೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಸರ್. ವಿಶೇಷವಾಗಿ ಆಯುರ್ವೇದ ಒಳಗೆ ಫಸ್ಟ್ ಸ್ಟೆಪ್ ಆಫ್ ಟ್ರೀಟ್ಮೆಂಟ್ ಅಂತಂದ್ರೆ ಇದಕ್ಕೆ ಅರ್ಲಿ ಡಿಟೆಕ್ಷನ್ ಸರ್. ಅರ್ಲಿ ಡಿಟೆಕ್ಷನ್ ಮಾಡಿದ್ರೆ ನಮ್ದು ಟ್ರೀಟ್ಮೆಂಟ್ ತುಂಬಾ ಸಫಲ ಆಗ್ತದೆ ಸರ್. ನಾವು ಡೆಲಿವರಿ ಟೈಮ್ನಲ್ಲಿ ಶಿರೋ ಮರ್ಮ ಅಭಿಘಾತ ಅಂತ ಹೇಳಿ ಸರ್, ಶಿರದಲ್ಲಿರುವಂತ ಮರ್ಮಕ್ಕೆ ಅಭಿಘಾತ ಆಗುವಾಗ ಈ ತರದ ಸರ್ವರಲ್ ಪಾಲಿಸಿ ಅಂತ ಟರ್ಮ್ ಕಾಯಿನ್ ಮಾಡಿರ್ತದೆ. ಸೊ ಈ ತರ ಲಕ್ಷಣಗಳು ಕಾಣಿಸ್ತವೆ. ಸೊ ಇದಕ್ಕೆ ಚಿಕಿತ್ಸೆ ಬಲಿಷ್ಠ ಮಾಡುವಂತದ್ದು ಬಲವರ್ಧನ ಟ್ರೀಟ್ಮೆಂಟ್, ಬಲವರ್ಧನೆ ಒಂದು ಶಕ್ತಿ ನೀಡುವಂತ, ಈಗ ಆಲ್ರೆಡಿ ಹಾಳಾಗಿರೋ ಅಂತ ಬ್ರೈನ್ ಪೋಷನ್ಗೆ ನಾವು ಏನು ಮಾಡ್ಲಿಕ್ಕೆ ಆಗುತ್ತೆ ಸರ್, ಏನು ಇದೆ ಅದನ್ನ ಇನ್ನು ಯಥೇಚ್ಛವಾಗಿ ಸೂಕ್ತ ಟ್ರೀಟ್ಮೆಂಟ್ ಇಂದ ಕೆಲಸ ನಿರ್ವಹಿಸೋ ಅಂತದ್ದು ಕ್ರಮ ತಗೊಳ್ಬಹುದು ಸರ್. ನಾವು ಒಂದು ನಮ್ಮ ಪಾಲಕರಿಗೆ ಸಮಾಧಾನ ವಿಷಯ ಅಂದ್ರೆ ಈ ಆಟಿಸಂ ಬೇಬಿ ಆಗಿರ್ಬಹುದು ಅಥವಾ ಬುದ್ಧಿಮಾಂದ್ಯ ಮಗು ಇರ್ಬೋದು, ಅದಕ್ಕಿಂತ ಉತ್ತಮವಾದ ಸ್ಥಿತಿಯಲ್ಲಿ ಈ ಸಂವರ್ಧನ ವಿಕಾರತೆ ಇರೋ ಮಗು ಇರ್ತದೆ, ಅದಕ್ಕೆ ಖಂಡಿತವಾಗಿ ಕೂಡ ಸಾಮಾನ್ಯ ಬದುಕನ್ನ ಮಾಡ್ಲಿಕ್ಕೆ ತಜ್ಞ ವೈದ್ಯರ ಸಹಕಾರ ತೆಗೆದುಕೊಂಡ್ರೆ ಮಾಡ್ಕೊಡ್ಬೋದು ಅನ್ನೋದು ಬಹಳ ಮುಖ್ಯ. ಐಕ್ಯೂ ನಾರ್ಮಲ್ ಮಕ್ಕಳಿಗೆ ಎಷ್ಟಿರ್ಬೇಕಲ್ಲ ಅದಕ್ಕೆ ಕಮ್ಮಿ ಇರ್ತದೆ. ಆಟಿಸಂ ಮಕ್ಕಳಿಗೂ ಕೂಡ ಒಂದು ವಯಸ್ಸಿಗೆ ಅಷ್ಟೇ ಬೆಳೆದಿರ್ತದೆ, ಆಮೇಲೆ ನಿಂತು ಬಿಡ್ತದೆ ಬೆಳವಣಿಗೆ. ಆಟಿಸಂ ಒಂದು ಹಂತದವರೆಗೂ ನಾರ್ಮಲ್ ಡೆವಲಪ್ಮೆಂಟ್ ಮೈಲ್ ಸ್ಟೋನ್ಸ್ ಎಲ್ಲ ಅಟೈನ್ ಆಗಿರ್ತದೆ ಸರ್. ಆಮೇಲೆ ರೆಟ್ರೋಗ್ರೇಡ್ ರಿಗ್ರೆಷನ್ ಆಗ್ತಾ ಹೋಗ್ತದೆ ಸರ್. ಅಟೈನ್ ಆಗಿರೋ ಮೈಲ್ ಸ್ಟೋನ್ಸ್ ಅಲ್ಲಿ ರಿಗ್ರೆಷನ್ ಕಾಣ್ತದೆ, ಉಲ್ಟಾ ಬರ್ತದೆ ಸರ್, ಉಲ್ಟಾ ಬರುವಂತ. ಈ ಮಕ್ಕಳ ಸರ್ವರಲ್ ಪಾಲ್ಸಿ ಮಕ್ಕಳಲ್ಲಿ ಹೇಗಿರ್ತದೆ ಅಂತಂದ್ರೆ, ಮೊದಲ ಹಂತದಲ್ಲಿ 3 ತಿಂಗಳಿಗೆ ಕತ್ತ ನಿಲ್ಬೇಕಿತ್ತು, ನಿಂತಿರೋದಿಲ್ಲ, ಕೂರ್ಲಿಕ್ಕೆ ಆಗೋದಿಲ್ಲ, 1 ವರ್ಷಕ್ಕೆ ಹಿಡಿದು ನಡಿಬೇಕು, ನಡಿಯೋಕ್ಕಾಗೋದಿಲ್ಲ. ಅಂದ್ರೆ ಪರಿಣಾಮಕಾರಿಯಾಗಿ ಚಿಕಿತ್ಸೆ ಲಭ್ಯ ಇದೆಯಾ? ಖಂಡಿತವಾಗಿ ಚಿಕಿತ್ಸೆ ಇದೆ, ಆದ್ರೆ ಕಂಪ್ಲೀಟ್ ಗುಣ ಅಂತ ಇಲ್ಲ ಸರ್. ಪೂರ್ತಿ ಗುಣ ಆಗುವಂತದ್ದು ಸ್ಥಿತಿ ಅಲ್ಲ ಇದು. ಇದರಲ್ಲಿ ಏನಾಗತ್ತಂದ್ರೆ ಮಕ್ಕಳದು ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡಬಹುದು ಸರ್. ಸರ್ಬ್ರಲ್ ಪಾಲ್ಸಿಗೆ ಮಲ್ಟಿ ಡೈಮೆನ್ಷನಲ್ ಈ ಬಹುಮುಖ ಟ್ರೀಟ್ಮೆಂಟ್ ಅಂತ ಹೇಳಿ ಬೇಕು. ಫಸ್ಟ್ ಒಂದೊಂದೇ ಮೈಲ್ ಸ್ಟೋನ್ ಅಟೈನ್ ಆಗ್ಲಿ ಅಂತ ಹೇಳಿ ನಾವು ಏಮ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೀವಿ ಸರ್. ಈಗ ಫಸ್ಟ್ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವಾಗ ಕತ್ ನಿಲ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮಗು, ಆ ಮಾತು ಪ್ರೊನೌನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ಕೊಡುವಂತ ಆಹಾರನ ಜೀರ್ಣಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತದೆ. ಇಂಥ ಮಕ್ಕಳಲ್ಲಿ ರಿಕರೆಂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಇರುತ್ತೆ, ಅದನ್ನ ತಡೆ ಹಿಡಿಯುವಾಗ ನಮ್ದು ಬೆಳವಣಿಗೆ ಸ್ವಲ್ಪ ಇನ್ನು ಮುಂದೆ ಹೋಗ್ತದೆ. ನೆಕ್ಸ್ಟ್ ಮೋಷನ್ಸ್ ಗಟ್ಟಿ ಇರುವಂತ ಚಾನ್ಸಸ್ ಇರ್ತದೆ, ಇಂಥ ಮಕ್ಕಳಲ್ಲಿ ಹಾರ್ಡ್ ಬೌವೆಲ್ ಕಾಣಿಸುತ್ತೆ ಸರ್. ಅಂತ ಟೈಮ್ನಲ್ಲಿ ನಾವು ಟ್ರೀಟ್ಮೆಂಟ್ ಮಾಡುವಾಗ ಮೋಷನ್ಸ್ ಈಸಿ ಆಗ್ತದೆ. ಸೊ ಈ ತರ ಮಕ್ಕಳಿಗೆ ಪೇರೆಂಟ್ಸ್ ಯಾವಾಗ ಊಟ ತಿನ್ಸಿ ನಿದ್ರೆ ಸರಿ ಮಾಡಿಸೋ ಅಂತ ಪರಿಸ್ಥಿತಿ ಬರುವಾಗ, ಸರಿ ಆಗ್ತದೆ ಅನ್ನುವಾಗ ಪೇರೆಂಟ್ಸ್ಗೂ ಕೂಡ ಇದ್ರು ಸಾಕಷ್ಟು ಟ್ರೀಟ್ಮೆಂಟ್ ಮೇಲೆ ನಂಬಿಕೆ ಬರ್ತದೆ. ದೇ ವಿಲ್ ಫೀಲ್ ಮೋರ್ ಕಂಫರ್ಟಬಲ್, ಹೌದಪ್ಪ ನನ್ನ ಮಗು ಇವತ್ತು ಊಟ ಮಾಡ್ತಾ ಇದೆ, ಮೋಷನ್ಸ್ ಕರೆಕ್ಟ್ ಆಗ್ತಾ ಇದೆ, ಪದೇ ಪದೇ ಉಸಿರಾಟದ್ದು ತೊಂದರೆ ಆಗ್ತಾ ಇಲ್ಲ, ಇಲ್ಲ ಕತ್ತು ನಿಲ್ತಾ ಇದೆ ಅನ್ನುವಾಗ ದೇ ಫೀಲ್ ಮೋರ್ ಬೆಟರ್. ಪೇರೆಂಟ್ಸ್ಗೆ ಒಂದು ಕಾನ್ಫಿಡೆನ್ಸ್ ಬರ್ತದೆ ಸರ್, ಇನ್ ಮುಂದಕ್ಕೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಾರೆ. ನಮ್ಮಲ್ಲಿ ಅಭ್ಯಂಗ ಅಂತ ಇದೆ, ನಸ್ಯ ಇದೆ, ಶಿರೋಧಾರ ಇದೆ, ವಿದ್ಯಕರ್ಮ ಅಂತ ಹೇಳಿ ಮಾಡ್ತೀವಿ, ಮರ್ಮ ಚಿಕಿತ್ಸೆ ಅಂತ ಹೇಳಿ ಮಾಡ್ತೀವಿ. ಸೊ ಸಾಕಷ್ಟು ಟ್ರೀಟ್ಮೆಂಟ್ ಇದೆ. ಮಗುದು ಏನ್ ಕಂಡೀಷನ್ ಇದೆ, ಯಾವ ಸಿಂಪ್ಟಮ್ಸ್ ಇದೆ, ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್. ಡಾಕ್ಟರ್ ಪೂರ್ಣಿಮಾ ಅನ್ನವರೇ, ಈಗ ಸಂವರ್ಧನ ವಿಕಾರತೆ ಅದು ಸಂವರ್ಧನ ಸಕಾರತೆಯೊಳಗೆ ಮಾರ್ಪಡಿಸಬೇಕು ಅಂತಂದ್ರೆ ಅದಕ್ಕೆ ಚಿಕಿತ್ಸೆ ಲಭ್ಯ ಅದ. ಆಯುರ್ವೇದೊಳಗಂತೂ ಪರಿಣಾಮಕಾರಿಯಾಗಿದೆ. ಪರಿಪೂರ್ಣವಾಗಿ ಶಾಶ್ವತವಾದ ಚಿಕಿತ್ಸೆ ಎಷ್ಟೋ ಕಡೆ ಕೊಡಕ್ಕಾಗಲ್ಲ, ಆ ಚಲನಶೀಲತೆಯನ್ನು ತರಬಹುದು ಆದಷ್ಟು ಬೇಗನೆ. ಅರ್ಲಿ ಡಿಟೆಕ್ಷನ್ ಇಸ್ ಬೆಟರ್, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಬಹುಮುಖ ಟ್ರೀಟ್ಮೆಂಟ್ ಅಂತ ಹೇಳಿದ್ನಲ್ಲ, ಮಲ್ಟಿ ಡೈಮೆನ್ಷನಲ್ ಟ್ರೀಟ್ಮೆಂಟ್. ಈ ಆಯುರ್ವೇದ ಅಥವಾ ಅಲೋಪತಿ ಆರ್ ಹೋಮಿಯೋಪತಿ ಈ ಓರಲ್ ಮೆಡಿಕೇಶನ್ಸ್ ಕೊಡ್ತೀವಿ, ಅದ್ರ ಜೊತೆಗೆ ಅಭ್ಯಂಗ ಇಲ್ಲ ಫಿಸಿಯೋಥೆರಪಿ, ಆಕ್ಯುಪೇಷನಲ್ ಥೆರಪಿ, ರಿಕ್ವೈರ್ಮೆಂಟ್ ಇದ್ರೆ ಸ್ಟಿಫ್ನೆಸ್ ಇರುವಾಗ ಸರ್ಜರಿ, ಈ ತರ ಕಣ್ಣಿನ ಸಮಸ್ಯೆ ಇದ್ರೆ ಕಣ್ಣಿನ ತಜ್ಞರ ಹತ್ರ ಹೋಗಿ ಟ್ರೀಟ್ಮೆಂಟ್ ಮಾಡಿಸುವಂಥದ್ದು. ಈ ಬಹುಮುಖವಾಗಿ ನಾವು ಟ್ರೀಟ್ಮೆಂಟ್ ಕೊಡುವಾಗ ಮಕ್ಕಳದು ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗ್ತಾ ಹೋಗ್ತದೆ ಸರ್. ಬಹಳ ಸಂತೋಷ ಡಾಕ್ಟರ್ ಪೂರ್ಣಿಮಾಯನ್ನವರೇ, ಇಲ್ಲಿವರೆಗೆ ಬಹಳ ವಿಸ್ತೃತವಾಗಿ ಸೆರೆಬ್ರಲ್ ಪಾಲಿಸಿ ಸಂವರ್ಧನ ವಿಕಾರತೆ ಬಗ್ಗೆ ಮಾತಾಡಿದ್ರಿ. ವಿಶ್ವಾಸ ಭರಿಸುವ ನಿಟ್ಟಿನೊಳಗೆ ಪೋಷಕರಿಗೆ ಒಂದು ಧೈರ್ಯ ನೀಡುವಂತ ಕೆಲಸವನ್ನು ಖಂಡಿತವಾಗಿ ಮಾಡಬಹುದು. ತಜ್ಞ ವೈದ್ಯರನ್ನು ಭೇಟಿಯಾಗಬಹುದು. ಇಲ್ಲಿ ತನಕ ನಮ್ಮ ಈ ಅಂಗೈಲ ಆಯುರ್ವೇದ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಸೆರೆಬ್ರಲ್ ಪಾಲಿಸಿ ಸಂವರ್ಧನ ವಿಕಾರತೆ ಈ ಕುರಿತಂತೆ ಬಹಳ ವಿಸ್ತೃತವಾಗಿ ಮಾಹಿತಿ ನೀಡಿದಿರಿ. ಮಾಹಿತಿ ನೀಡಿದಂತ ತಮಗೆ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಸೆರೆಬ್ರಲ್ ಪಾಲಿಸಿ ಕುರಿತು ಇದುವರೆಗೂ ಡಾಕ್ಟರ್ ಪೂರ್ಣಿಮಾ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಈ ವಾರದ ರಸಪ್ರಶ್ನೆ, ಸೆರೆಬ್ರಲ್ ಪಾಲಿಸಿ ಚಿಕಿತ್ಸೆಯ ಪ್ರಥಮ ಮೆಟ್ಟಿಲು ಏನು? ಪ್ರಶ್ನೆ ಮತ್ತೊಮ್ಮೆ, ಸೆರೆಬ್ರಲ್ ಪಾಲಿಸಿ ಚಿಕಿತ್ಸೆಯ ಪ್ರಥಮ ಮೆಟ್ಟಿಲು ಏನು? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಒಂದು ವಾರದ ಒಳಗಾಗಿ ಅಂಗೈಯಲ್ಲಿ ಆಯುರ್ವೇದ ಸರಣಿ ಕಾರ್ಯಕ್ರಮ ರಸಪ್ರಶ್ನೆ ವಿಭಾಗ ಹೆಗ್ಗೇರಿ ಆಯುರ್ವೇದ ಕಾಲೇಜ್ ಮತ್ತು ಆಸ್ಪತ್ರೆ ಹೆಗ್ಗೇರಿ ಬಡಾವಣೆ ಹಳೆ ಹುಬ್ಬಳ್ಳಿ ಹುಬ್ಬಳ್ಳಿ 580024 ಈ ವಿಳಾಸಕ್ಕೆ ತಲುಪಿಸಬೇಕು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೀನ. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಅಂಗೈಯಲ್ಲಿ ಆಯುರ್ವೇದ ವಾತ ಪಿತ್ತ ಕಫ ಸಮತೋಲನವೇ ಆರೋಗ್ಯ. ಮೆಣಸು ಶುಂಠಿ ಅಲವೇರ ಜೀರಿಗೆ ಇಂಗು ತೆಂಗು ನಿಸರ್ಗವೇ ಇದೇ ಔಷಧಾಲಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಅಂಗೈಯಲ್ಲಿ ಆಯುರ್ವೇದ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಕೃಷಿರಂಗದಲ್ಲಿ ಇನ್ನು ಮುಂದೆ ದನದ ಹಾಸು ಈ ಕುರಿತು ಡಾಕ್ಟರ್ ಶಿವಕುಮಾರ್ ರಡ್ಡೇರ್ ಅವರೊಂದಿಗೆ ನಡೆದ ಸಂದರ್ಶನದ ಕೊನೆಯ ಭಾಗ. ರೈತ ಬಾಂಧವರೇ ನಮಸ್ಕಾರ. ನಾವು ಕಳೆದ ಸಂಚಿಕೆಯಿಂದ ದನದ ಹಾಸು ಕೌ ಮ್ಯಾಟ್ ಈ ಕುರಿತಾಗಿ ಡಾಕ್ಟರ್ ಶಿವಕುಮಾರ್ ರಡ್ಡೇರ್ ಅವರಿಂದ ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ವಿ. ಈ ಮಾತುಕತೆಯನ್ನ ಮುಂದುವರಿಸುತ್ತಾ ಈಗ ಈ ದನದ ಹಾಸಿಗೆ ಕೌ ಮ್ಯಾಟ್ ನ ವಿನ್ಯಾಸ ಹೆಂಗಿರ್ತದ? ಇವು ಕೌ ಮ್ಯಾಟ್ ಗಳು ಸಾಮಾನ್ಯವಾಗಿ ಆಯತಾಕಾರ ಇರ್ತವೆ, ಅಂದ್ರೆ ರೆಕ್ಟಾಂಗ್ಯುಲರ್. ಇವು ಬೇರೆ ಬೇರೆ ಸೈಜ್ ನಲ್ಲಿ ಬರ್ತವೆ. ಈ ಮುಂಚೆ ನಾನು ಹೇಳಿದ ಹಾಗೆ ಇವು ಮರುಬಳಕೆಯಾದ ರಬ್ಬರ್ ನಂತಹ ವಸ್ತುಗಳಿಂದ ಮಾಡಲ್ಪಟ್ಟಿರ್ತವೆ. ಕೆಲವು ಸಾರಿ ಸಿಂಥೆಟಿಕ್ ವಸ್ತುಗಳು ಅಂದ್ರೆ ಕೃತಕ ವಸ್ತುಗಳಾಗಿರ್ತಕ್ಕಂಥ ಎಥಿಲಿನ್ ವಿನೈಲ್ ಅಸಿಟೇಟ್ ಮೊದಲಾದ ವಸ್ತುಗಳಿಂದನೂ ಮಾಡಲ್ಪಟ್ಟಿರ್ತವೆ. ಇವು ಬೇರೆ ಬೇರೆ ಗಾತ್ರದಲ್ಲಿ ಬರ್ತವೆ. ದಪ್ಪದಲ್ಲಿ ವಿಶೇಷವಾಗಿ 1/2 ಇಂಚಿನಿಂದ ಹಿಡ್ಕೊಂಡು 1 ಇಂಚಿನವರೆಗೂ ದಪ್ಪ ಇರಬಹುದು. ಹಾಗೇನೆ ಇವುಗಳ ಉದ್ದ ಅಗಲ ಅಳತೆ ಬೇರೆ ಬೇರೆ ಆಗಿರಬಹುದು. 3 ಫೂಟ್ ಅಗಲ 5 ಫೂಟ್ ಉದ್ದ ಇರಬಹುದು, ಅಥವಾ 4 ಫೂಟ್ ಅಗಲ ಮತ್ತೆ 6 ಫೂಟ್ ಉದ್ದ ಇರಬಹುದು. ಈ ರೀತಿ ಬೇರೆ ಬೇರೆ ಗಾತ್ರಕ್ಕೆ ಬರುತ್ತೆ. ಆ ದನಗಳ ಒಂದು ಸೈಜಿಗೆ ಅದರ ಗಾತ್ರ ಏನಿದೆ ಅದಕ್ಕೆ ತಕ್ಕನಾಗಿ ಇಂತಹ ಒಂದು ದನಗಳ ನೆಲಹಾಸನ್ನ ನಾವು ಒದಗಿಸಬೇಕಾಗತ್ತೆ. ಹೀಗೆ ಒದಗಿಸಬೇಕಾದಾಗ ಒಂದು ಎಚ್ಚರಿಕೆ ನಾವು ತೆಗೆದುಕೊಳ್ಬೇಕಾಗಿದೆ ಏನಂದ್ರೆ, ದನಗಳು ಮಲಗುವಾಗ ನಮ್ಮ ಮುಖ್ಯವಾದಂತ ಉದ್ದೇಶ ಏನಂದ್ರೆ ದನಗಳಿಗೊಂದು ಆರಾಮಾಗ್ತಕ್ಕಂಥ ವಾತಾವರಣ ಒದಗಿಸಬೇಕು. ಮತ್ತೆ ವಿಶೇಷವಾಗಿ ಈ ದನಗಳ ಕೊಟ್ಟಿಗೆನಲ್ಲಿ ಉಬ್ಬು ತಗ್ಗುಗಳು ಏನಿರ್ತವೆ ಅದರಿಂದ ಆಗತಕ್ಕಂಥ ಒಂದು ಅಸುಖಕರವಾದಂತ ವಾತಾವರಣ ತಡೆಗಟ್ಟಬೇಕು ಅನ್ನೋದು. ಆದ್ರೆ ಕೆಲವು ಸರಿ ಏನಾಗುತ್ತೆ, ದನಗಳಿಗೆ ಸಾಕಾಗುವಷ್ಟು ಗಾತ್ರದ್ದು ನಾವು ಕೌ ಮ್ಯಾಟ್ ಅನ್ನು ಒದಗಿಸ್ತಾ ಇದ್ರೆ ಅವ ದೇಹದ ಅರ್ಧ ಭಾಗ ಮ್ಯಾಟ್ ಮೇಲೆ ಇರ್ತದೆ, ಅರ್ಧ ಭಾಗ ಕೆಳಗಡೆ ಇದ್ದು ಮತ್ತೆ ಅದು ವ್ಯತಿರಿಕ್ತ ಪರಿಣಾಮ ಉಂಟು ಮಾಡೋದಿರುತ್ತೆ. ಆದ್ರಿಂದ ಸೂಕ್ತ ಗಾತ್ರದ ಒಂದು ದನಗಳ ನೆಲಹಾಸನ್ನ ಆಯ್ಕೆ ಮಾಡಿಕೊಂಡು ರೈತರು ವ್ಯವಸ್ಥೆ ಮಾಡಿಕೊಳ್ಬಹುದು. ಅಂದ್ರೆ ಈಗ ನಾವು ಬಟ್ಟೆ ಹೆಂಗ್ ತಗೋತೀವಿ ಅದೇ ರೀತಿ ಈ ಆಕಳು ಅಥವಾ ಎತ್ತು ಯಾವ ಸೈಜಿಂದ ಅವುಗಳ ಆಕಾರ ನೋಡಿ ನಾವು ಖರೀದಿ ಮಾಡಬೇಕು ಅಂತೀರಿ ನೀವು? ಹೌದು. ಇದರಲ್ಲಿ ಇನ್ನೊಂದು ವಿಷಯ ಅಂತ ಅಂದ್ರೆ ಈ ದನಗಳ ನೆಲಹಾಸುಗಳು ಒಂದೊಂದು ಪ್ರತ್ಯೇಕವಾಗಿ ಒಂದೊಂದು ಪೀಸ್ ಅನ್ನ ನಾವು ತೆಗೆದುಕೊಳ್ಳಬಹುದು. ಸುಮಾರಾಗಿ ಒಂದು 10 ದನಗಳಿದ್ರೆ 10 ದನಹಾಸುಗಳನ್ನು ನಾವು ತೆಗೆದುಕೊಂಡ್ರೆ ಅವುಗಳು ಪೂರ ಪ್ರತ್ಯೇಕವಾಗಿರೋ ತರನು ತೆಗೆದುಕೊಳ್ಳಬಹುದು. ಇನ್ ಕೆಲವೊಂದಕ್ಕೆ ಅವುಗಳಿಗೆ ಒಂದಕ್ಕೊಂದು ಜೋಡಿಸೋ ತರ ಅಚ್ಚುಗಳು ಇರ್ತವೆ. ಆ ಅಚ್ಚುಗಳು ಇರ್ತಕ್ಕಂಥದ್ದು ಸೆಲೆಕ್ಟ್ ಮಾಡಿಕೊಂಡ್ರೆ ಕೊಟ್ಟಿಗೆ ಮೇಲೆ ಸಮನಾಗಿ ಹರಡಿಕೊಳ್ಳುತ್ತದೆ. ಅಂದ್ರೆ ಸಣ್ಣ ಕೊಟ್ಟಿಗೆ ಇದ್ರೆ ಪೂರ್ತಿ ಕೊಟ್ಟಿಗೆಗೆ ಈ ರಬ್ಬರ್ ಕೊಟ್ಟಿಗೆಗೆ ಹಾಕಬಹುದು, ಕೌ ಮ್ಯಾಟ್ ಹಾಕಬಹುದು. ಹೌದು. ರೈತ ಬಾಂಧವರು ಯಾರು ಕಾರ್ಯಕ್ರಮ ಕೇಳ್ತಾ ಇದ್ದಾರಲ್ಲ ಅವ್ರ ಮನಸ್ಸಿನೊಳಗೆ ಬರಬಹುದು, ನಾವು ಎಲ್ಲಿ ಇವನ್ನ ಖರೀದಿ ಮಾಡಬೇಕು, ಹೆಂಗ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿ ಕೊಡ್ತೀರಿ? ಈ ದನಗಳ ನೆಲಹಾಸುಗಳು ಇವತ್ತು ಮುಕ್ತ ಮಾರುಕಟ್ಟೆಯಲ್ಲಿ ಸಿಗ್ತವೆ. ಬೇರೆ ಬೇರೆ ಅಂಗಡಿಗಳಲ್ಲಿ ಕೂಡ ಇದು ಮಾರಾಟಕ್ಕೆ ಲಭ್ಯವಿದೆ. ಹಾಗೇನೆ ಪಶು ಔಷಧ ಅಂಗಗಳನ್ನ ಮಾರಾಟ ಮಾಡೋ ಅಂಗಡಿಯಲ್ಲಿ ಲಭ್ಯ ಇದೆ. ಹಾಗೇನೆ ಬೇರೆ ಇತರೆ ಕೆಲವೊಂದು ಪ್ಲಾಸ್ಟಿಕ್ ಅಂಗಡಿಗಳಲ್ಲಿ, ಆಮೇಲೆ ಕೃಷಿ ಪರಿಕರಗಳನ್ನ ಮಾರಾಟ ಮಾಡೋ ಅಂಗಡಿಗಳಲ್ಲಿ ಇತ್ಯಾದಿಗಳಲ್ಲಿ ಇವು ಮಾರುಕಟ್ಟೆಯಲ್ಲಿ ಲಭ್ಯ ಇದ್ದಾವೆ. ಹಾಗೆ ಈ ಮೊದಲೇ ಹೇಳಿದಾಗೆ ವಿವಿಧ ಗಾತ್ರದಲ್ಲಿ ಬರ್ತವೆ, 3-5 ಗಾತ್ರದಾಗಿರಬಹುದು ಅಥವಾ 4-6 ಗಾತ್ರದಾಗಿರಬಹುದು, ದಪ್ಪ 1/2 ಇಂಚಿನಿಂದ ಇಟ್ಕೊಂಡು 1 ಇಂಚಿನವರೆಗೆ ಬರುತ್ತೆ. ಇವುಗಳನ್ನು ಖರೀದಿ ಮಾಡಬೇಕಾದ್ರೆ ರೈತ ಬಾಂಧವರು ಕಡಿಮೆ ದುಡ್ಡಿಗೆ ಸಿಗುತ್ತೆ ಅಂತಂದು ಕಡಿಮೆ ಗುಣಮಟ್ಟದ್ದು ದನಗಳ ನೆಲಹಾಸನ್ನ ಖರೀದಿ ಮಾಡಿದರೆ ಹಲವಾರು ಬಾರಿ ಅವುಗಳ ಗುಣಮಟ್ಟ ಕಡಿಮೆ ಇರಬಹುದು. ಆದ್ದರಿಂದ ಅವು ಚೆನ್ನಾಗಿದ್ದಾವೆ, ಅವುಗಳ ಶಕ್ತಿಯುತವಾಗಿದ್ದಾವೆ, ಬಾಳಿಕೆ ಬರುತ್ತೆ ಅಂತನ್ನೋದನ್ನು ರೈತರು ಖಾತ್ರಿಪಡಿಸಿಕೊಂಡು ಅದನ್ನು ತೆಗೆದುಕೊಳ್ಬಹುದು. ಹಾಗೆಯೇ ಇವತ್ತು ನಮ್ಮ ಸರ್ಕಾರದ ಅನೇಕ ಯೋಜನೆಗಳಲ್ಲಿ ಹಾಗೂ ವಿಶೇಷವಾಗಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅನೇಕ ಯೋಜನೆಗಳಲ್ಲಿ ಆ ಒಂದು ಅವರ ಆಯವ್ಯಯ ಹಣಕಾಸಿನ ಅನುದಾನ ಏನು ಲಭ್ಯತೆ ಇರುತ್ತೆ ಆ ಲಭ್ಯತೆಗೆ ತಕ್ಕನಾಗಿ ಅವರು ಕೂಡ ಸಹಾಯಧನ ರೂಪದಲ್ಲಿ ಇವುಗಳನ್ನು ಒದಗಿಸ್ತಾ ಇರ್ತಾರೆ. ಅಲ್ಲಿನೂ ರೈತರು ಅದರ ಪ್ರಯೋಜನನೂ ಪಡ್ಕೊಳ್ಬಹುದು. ಆದರೆ ಇದು ಆಯಾ ವರ್ಷದ ಒಂದು ಹಣಕಾಸಿನ ಲಭ್ಯತೆಗೆ ಸೀಮಿತವಾಗಿರ್ತದೆ. ಉಳಿದಂತೆ ರೈತರು ಮುಕ್ತ ಮಾರುಕಟ್ಟೆಯಲ್ಲಿ ತಮಗೆ ಬೇಕಾದಂತಹ ಒಂದು ಈ ದನಗಳ ನೆಲಹಾಸನ ಖರೀದಿ ಮಾಡಿಕೊಂಡು ಉಪಯೋಗ ಮಾಡಬಹುದು. ನಾವು ದನಗಳನ್ನ ನೋಡ್ತೀವಿ, ಎತ್ತುಗಳು ಜಾನುವಾರುಗಳು ಕೊಟ್ಟಿಗೆಯಲ್ಲಿ ಗಾಯಗಳನ್ನ ಮಾಡ್ಕೊಂಡು ಬಿಟ್ಟಿರ್ತಾವ. ಈ ದನಹಾಸನ್ನ ಬಳಸೋದ್ರಿಂದ, ಕೌಮ್ಯಾಟ್ ಬಳಸೋದ್ರಿಂದ ಅವೇನಾದ್ರೂ ಕಡಿಮೆ ಆಗ್ತಾವೇನ್ ಸರ್? ಹಾ ಹೌದ್ರಿ, ಇವತ್ತ ನೋಡ್ರಿ ಕೊಟ್ಟಿಗೆನಲ್ಲಿ ಕೆಲವು ಸಾರಿ ಕೊಟ್ಟಿಗೆ ಒಣಗಿರ್ತದೆ, ಕೆಲವು ಸಾರಿ ಹಸಿ ಇರ್ತದೆ, ಆಮೇಲೆ ಕೆಲವು ಕಡೆಗೆ ಕೊಟ್ಟಿಗೆ ಕಲ್ಲು ಹಾಸಿಗೆ ಹಸಿರ್ತಾರೆ, ಆ ಕಲ್ಲು ಕೆಲವು ಸಾರಿ ಜಾರೋ ಥರ ಆಗಿರ್ತದೆ. ಹೀಗೆ ದನಗಳು ದೊಡ್ಡ ಗಾತ್ರದ್ದು ಆಗಿರೋದ್ರಿಂದ ಕೆಲವು ಸಾರಿ ಅವು ಜಾರಿ ಕಾಲು ಜಾರಿ ಬೀಳೋ ಸಂಭವ ಇರ್ತದೆ. ಅದು ಕೆಲವು ಸಾರಿ ದನಗಳು ತಾವು ಬಿದ್ದು ತಾವೇ ಎದ್ದೇಳಬಹುದು, ಆದರೆ ಇನ್ನು ಕೆಲವು ಸಾರಿ ಹೀಗೆ ಆಗುತ್ತೆ, ಅವುಗಳು ಒಂದು ಸಾರಿ ಜಾರಿ ಬಿದ್ದರೆ ಅವಕ್ಕೇನಾದರೂ ಈ ಟೆಂಡನ್ ರಪ್ಚರ್ ಆಗಲಿ ಅಥವಾ ಈ ಮೂಳೆ ಮುರಿತ ಆಗಲಿ ಇಂಥವೆಲ್ಲ ಆದರೆ ಆ ದನ ಮತ್ತೆ ಪುನಃ ಮೇಳಲೆ ಏಳಲಾರ್ದಂತನೇ ಸಂದರ್ಭ ಆಗುತ್ತೆ. ಈ ರೀತಿಯಾಗಿ ಜಾರುವ ಸಂದರ್ಭಗಳನ್ನು ಈ ನಾವು ದನಗಳಿಗೆ ನೆಲಹಾಸನ್ನ ಹಾಕೋದ್ರಿಂದ ಸಾಕಷ್ಟು ಮಟ್ಟಿಗೆ ತಡೆಗಟ್ಟಬಹುದು. ಯಾಕಂತಂದರೆ ಈ ರಬ್ಬರ್ನ ಈ ನೆಲಹಾಸಿನ ಮೇಲೆ ಅವುಗಳಿಗೆ ಒಂದು ಒರಟಾಗಿರೋ ಥರ ಒಂದು ಮೇಲ್ಮೈಯನ್ನು ಒದಗಿಸಿರ್ತಾರೆ. ಆದ್ದರಿಂದ ದನಗಳು ಒಂದು ಬೀಳೋ ಸಂಭವ ಕಡಿಮೆ ಇರುತ್ತೆ. ಮೇಲಾಗಿ ಇದ್ರ ಮೇಲೆ ಏನಾದರೂ ನೀರು ಅದು ಬಿದ್ದರೂ ಕೂಡ ಅದನ್ನು ಸ್ವಚ್ಛ ಮಾಡಿದರೆ ಬೇಗ ಅದು ಆರಿ ಹೋಗಿಬಿಡುತ್ತೆ. ಈ ರೀತಿ ಒಣ ಒಂದು ಮೇಲ್ಮೈಯನ್ನು ಒದಗಿಸೋದ್ರಿಂದ ಒಂದು ಸ್ವಚ್ಛತೆನೇ ಇರುತ್ತೆ, ಇನ್ನೊಂದು ದನಗಳು ಜಾರಿ ಬಿದ್ದು ಗಾಯ ಮಾಡಿಕೊಳ್ಳೋ ಸಂದರ್ಭನೂ ಕಡಿಮೆ. ಆಮೇಲೆ ಈ ಗಾಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಿಷಯ ಅಂತಂದರೆ, ನನಗೆ ಈ ಒಂದು ದನಗಳ ನೆಲಹಾಸಿನ ಬಗ್ಗೆ ಹೆಚ್ಚಿಗೆ ಆಸಕ್ತಿ ತಗೊಳ್ಳಿಕ್ಕೆ ಕಾರಣ ಅಂದರೆ, ನಾನು ಕೆಲವು ರೈತರ ಕೊಟ್ಟಿಗೆನಲ್ಲಿ ನೋಡ್ತಾ ಇರ್ತಿದ್ದೆ, ಏನಂದರೆ ಮಣ್ಣಿಂದೇ ನೆಲ ಇರ್ತಾ ಇತ್ತು, ಅದರ ಮೇಲೆ ಕೆಲವು ಕಡೆಗೆಲ್ಲ ಕಲ್ಲುಗಳು ಎದ್ದಿರ್ತಾ ಇದ್ವು, ದನಗಳು ಆಮೇಲೆ ಮಳೆಗಾಲ ಸಂದರ್ಭದಲ್ಲಿ ನೀರು ತುಂಬಿಕೊಂಡಿರ್ತಾ ಇತ್ತು, ದನಗಳು ಅದ್ರ ಮೇಲೆ ಮಲಗಬೇಕಾಗಿರ್ತಾಯಿತ್ತು. ಹೀಗೆ ಮಾಡುವಾಗ ಅದ್ರ ಮೇಲೆ ಗುಡ್ಡೆಗಳಂತೆ ಎದ್ದಿರ್ತಾವಲ್ಲ ಕಲ್ಲುಗಳು, ಅವು ಚೂಪಾದ ಮನೆಗಳು, ಅವೆಲ್ಲ ಅವು ಹಲವಾರು ಬಾರಿ ದನಗಳಿಗೆ ಗಾಯ ಉಂಟು ಮಾಡ್ತವೆ. ವಿಶೇಷವಾಗಿ ಕೆಚ್ಚಲಿಗೆ ಗಾಯ ಆದ್ರಂತೂ ಅದು ಬಹಳ ವ್ಯತಿರಿಕ್ತ ಪರಿಣಾಮ ಉಂಟು ಮಾಡ್ತದೆ. ದನಗಳು ಮಲಗುವಾಗ ಏಳುವಾಗ ಅವು ಮುಂಗಾಲನ್ನ ಕೆಳಗೆ ಊರಿ ಅದರ ಮೇಲೆ ಭಾರ ಹಾಕಿ ಏಳ್ತಾ ಇರ್ತವೆ. ಸಾಮಾನ್ಯವಾದ ಕೊಟ್ಟಿಗೆನಲ್ಲಿ ಅದು ಒರಟಾದ ಮೇಲ್ಮೈ ಇರೋದ್ರಿಂದ ಹೀಗೆ ಏಳುವಾಗ ಮುಂಗಾಲಿನ ಮೊಣಕಾಲಿಗೆ ಗಾಯ ಆಗೋದು ಅಥವಾ ಅವು ನೀರು ತುಂಬಿಕೊಳ್ಳೋದು ಇಂಥ ಒಂದು ಕಾಯಿಲೆಗಳು ಬರೋ ಥರ ಸಂಭವಗಳು ಹೆಚ್ಚಾಗಿರ್ತವೆ. ಆದರೆ ಈ ನೆಲಹಾಸನ್ನು ನಾವು ಉಪಯೋಗ ಮಾಡಿದಾಗ ದನಗಳಿಗೆ ಒಂದು ಒಳ್ಳೆಯ ಒಂದು ಮೆತ್ತನೆಯ ಒಂದು ಮೇಲ್ಮೈ ಲಭ್ಯ ಆಗುತ್ತೆ, ಒಂದು ಜಾರೋದು ಕಡಿಮೆ ಆಗುತ್ತೆ, ಇನ್ನೊಂದು ದನಗಳು ಮಲಗುವಾಗ ಏಳುವಾಗ ಅವುಗಳಿಗೆ ಅಸಮವಾದಂಥ ಕೊಟ್ಟಿಗೆ ಮೇಲ್ಮೈ ಇರ್ತದಲ್ಲ ನೆಲದ್ದು, ಅದರಿಂದ ಆಗ್ತಕ್ಕಂಥ ಗಾಯಗಳ ಸಂದರ್ಭವನ್ನು ಕೂಡ ಇದರಿಂದ ಕಡಿಮೆ ಆಗುತ್ತೆ. ಕೌಮ್ಯಾಟ್ ದನಹಾಸುಗಳು ನಾವು ಉಪಯೋಗ ಮಾಡಕತ್ತೀವಿ ಅಂದಾಗ ಅವುಗಳ ಸ್ವಚ್ಛತೆ ಹೇಗೆ, ಮೇಂಟೆನೆನ್ಸ್ ಅಂದ್ರೆ ಅವುಗಳನ್ನ ಪ್ರತಿದಿನ ಸ್ವಚ್ಛ ಮಾಡೋದು ಏನು, ಹೆಂಗಿರ್ತದ, ಕಷ್ಟಕರ ಏನು, ಸರಳ ಇರ್ತದೋ? ಇದು ಒಂದು ಮುಖ್ಯವಾದಂತ ಅಂಶ ನಮ್ಮ ರೈತ ಬಾಂಧವರು ತಿಳಿದುಕೊಳ್ಬೇಕಾಗಿರೋದು. ಈ ದನಗಳ ಹಾಸಿಗೆಯನ್ನ ತೊಳೆಯೋದಕ್ಕೆ ಬಹಳ ಸುಲಭ. ಈ ಮುಂಚೆ ಹೇಳಿದಾಗೆ ಈ ಸ್ವಚ್ಛತೆಯನ್ನ ಕಾಪಾಡೋದಕ್ಕೆ ಇವು ಬಹಳ ಸಹಕಾರಿಯಾಗಿರ್ತವೆ. ಇವುಗಳನ್ನ ನೀರಿನಿಂದ ತೊಳೆದ್ರೆ ಕಲ್ಲಿನ ನೆಲಹಾಸು ಅಥವಾ ಮಣ್ಣಿನ ನೆಲಹಾಸನ್ನು ಸ್ವಚ್ಛ ಮಾಡೋದಕ್ಕಿಂತ ಈ ಒಂದು ಕೌಮ್ಯಾಟ್ ಇರ್ತಕ್ಕಂಥ ನೆಲಹಾಸನ್ನ ಸ್ವಚ್ಛ ಮಾಡೋದು ಸರಳ. ಆಮೇಲೆ ಇದರಲ್ಲಿ ನೀರು ಹಾಕಿ ಸ್ವಚ್ಛ ಮಾಡಿದಾಗ ನೀರು ಇಂಗಿಕೊಳ್ಳೋದಿಲ್ಲ, ನೀರು ನೀರು ಸುಲಭವಾಗಿ ಹರಿದು ಹೋಗುತ್ತೆ. ಆಮೇಲೆ ಇದನ್ನ ಸಾಬೂನು ಅಥವಾ ಸೋಂಕು ನಾಶಕ ದ್ರಾವಣಗಳನ್ನ ಹಾಕಿ ಕೂಡ ಚೆನ್ನಾಗಿ ಬೇಗನೆ ಸ್ವಚ್ಛ ಮಾಡಬಹುದು. ಕೆಲವೊಂದು ಬ್ರಷ್ ಗಳನ್ನ ಉಪಯೋಗಿಸಿ ಕೂಡ ಸ್ವಚ್ಛ ಮಾಡಬಹುದು. ಈ ರೀತಿಯಾಗಿ ಕೊಟ್ಟಿಗೆಯ ಒಂದು ನೆಲದ ಮೇಲ್ಮೈಯನ್ನ ಸ್ವಚ್ಛವಾಗಿ ಇಡೋದ್ರಲ್ಲಿ ಈ ಒಂದು ಕೌ ಮ್ಯಾಟ್ ಗಳು ಹೆಚ್ಚಿಗೆ ಪ್ರಯೋಜನಕಾರಿ ಆಗ್ತವೆ. ಇವುಗಳನ್ನ ಸ್ವಚ್ಛ ಮಾಡೋದನ್ನು ಸುಲಭ. ಆದರೆ ಇದರಲ್ಲಿ ನಮ್ಮ ರೈತ ಮಿತ್ರರು ಒಂದು ಎಚ್ಚರಿಕೆಯನ್ನು ವಹಿಸಬೇಕು. ಬಹಳಷ್ಟು ಬಾರಿ ಏನು ಮಾಡ್ತಾರೆ ಅಂತಂದರೆ, ದನಗಳ ನೆಲಹಾಸನ್ನ, ರಬ್ಬರ್ನ ನೆಲಹಾಸನ್ನ ತೊಳಿಬೇಕಾದ್ರೆ ಬರೀ ಮೇಲ್ಮೈಯನ್ನು, ಅದು ಪೈಪ್ ಹಿಡಿದಾದರೂ ತೊಳಿಲಿ ಅಥವಾ ನೀರು ಹಾಕಿ ಆದರೂ ತೊಳಿಲಿ, ಹಿಂಗೆ ತೊಳೆದಾಗ ಮೇಲಿಂದಷ್ಟೇ ತೊಳಿತಾರೆ, ಕೆಳಗಿನ ನೆಲಹಾಸನ್ನ ಸ್ವಚ್ಛ ಮಾಡೋದಿಲ್ಲ. ಅವಾಗ ಏನಾಗುತ್ತೆ, ಕೆಲವು ಸಾರಿ ಆ ಒಂದು ಕಲ್ಮಶ ಗಲೀಜು ಏನಿರ್ತದೆ ಈ ಒಂದು ದನಗಳ ನೆಲಹಾಸಿನ ಕೆಳಗಡೆಗೆ ಹೋಗಿ ಅಲ್ಲಿ ಕೊಳಕಾದಂಥ ವಾಸನೆ ಬರ್ತಕ್ಕಂಥ ಒಂದು ಸಂದರ್ಭವನ್ನು ಉಂಟು ಮಾಡ್ತವೆ. ಹಾಗೆಯೇ ಇದು ಅನೇಕ ರೋಗಾಣುಗಳಿಗೆ ಕೂಡ ಆಶ್ರಯವನ್ನು ಕೊಡ್ತದೆ. ಇದರಿಂದ ದನಗಳಿಗೆ ಪರಿಸ್ಥಿತಿ ಹೀಗಾಗ್ತದೆ, ಆ ನೆಲಹಾಸನ ಉಪಯೋಗ ಮಾಡದೇ ಇರೋದಕ್ಕಿಂತನೂ ಹೆಚ್ಚಿಗೆ ವ್ಯತಿರಿಕ್ತ ಪರಿಣಾಮವನ್ನು, ದುಷ್ಪರಿಣಾಮವನ್ನು ಉಂಟು ಮಾಡೋ ಸಂಭವ ಇರುತ್ತೆ. ಆ ದೃಷ್ಟಿಯಿಂದ ದನಗಳಿಗೆ ನೆಲಹಾಸನ ಹಾಕಿದಾಗ ಅವಕ್ಕೆ ಅದನ್ನ ಮೇಲ್ಮೈ ಅಷ್ಟೇ ಸ್ವಚ್ಛ ಮಾಡದೆ ಒಂದು ವಾರಕ್ಕೊಂದು ಸಾರಿನೋ 15 ದಿನಕ್ಕೊಂದು ಸಾರಿನೋ ಇವುಗಳ ಕೆಳಗಿನ ಮೈಯನ್ನು ಕೂಡ ತೆಗೆದು ಕೊಟ್ಟಿಗೆಯನ್ನು ಒಂದು ಮೇಲ್ಮೈಯನ್ನ ಮತ್ತೆ ಈ ಒಂದು ದನಗಳ ಹಾಸುಗಳನ್ನು ಚೆನ್ನಾಗಿ ಸ್ವಚ್ಛ ಮಾಡ್ತಾ ಇರಬೇಕು. ಈ ಒಂದು ಎಚ್ಚರಿಕೆಯನ್ನು ನಮ್ಮ ರೈತ ಬಾಂಧವರು ವಹಿಸಬೇಕು ಇದನ್ನು ದನಗಳಿಗೆ ನೆಲಹಾಸನ ಬಳಸೋದ್ರಲ್ಲಿ. ಹಾಗೆಯೇ ಈ ಮುಂಚೆ ಹೇಳಿದ ಹಾಗೆ ಸೂಕ್ತ ಗಾತ್ರದ ನೆಲಹಾಸನ ಒದಗಿಸಬೇಕು. ಉದಾಹರಣೆಗೆ ನಾವು 10 ಹಸುಗಳು ಇರ್ತವೆ, ನಾವು 8 ಹಸುಗಳಿಗೆ ಸಾಕಾಗುವಷ್ಟು ನೆಲಹಾಸನ ತಂದು ಹಾಕಿದರೆ ಕೆಲವು ಹಸುಗಳು ಭಾಗಶಃ ಹೊರಗಡೆ ಮಲ್ಕೋಬೇಕು, ಭಾಗಶಃ ಈ ದನಗಳ ನೆಲಹಾಸ ಮೇಲೆ ಮಲಗಿ ಅದು ಇನ್ನೂ ವ್ಯತಿರಿಕ್ತ ಪರಿಣಾಮ ಉಂಟು ಮಾಡೋ ಸಂಭವ ಇರುತ್ತೆ. ಎಲ್ಲವಕ್ಕೂ ಸೂಕ್ತವಾದಂಥ ಗಾತ್ರದ ಒಂದು ನೆಲಹಾಸನ್ನು ಒದಗಿಸಬೇಕು. ಆಮೇಲೆ ಅವನ್ನು ಸ್ವಚ್ಛತೆಯನ್ನು ಇಟ್ಕೊಳ್ಳಿಕ್ಕೆ ಮೇಲ್ಮೈ ಮತ್ತು ಒಳಮೈ ಎರಡನ್ನೂ ನಿಯಮಿತವಾಗಿ ತೊಳಿತಾ ಇರಬೇಕು. ಡಾಕ್ಟರ್ ಶಿವಕುಮಾರ್ ರೆಡ್ಡಿರವರೆ, ಬಹಳ ವಿಸ್ತೃತವಾಗಿ ನಮ್ಮ ಎಲ್ಲಾ ರೈತ ಬಾಂಧವರಿಗೆ ದನಹಾಸು ಕೌ ಮ್ಯಾಟ್ ಬಗ್ಗೆ ತಿಳುವಳಿಕೆಗಳನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು. ತಮಗೂ ತುಂಬಾ ಧನ್ಯವಾದಗಳು. ದನದ ಹಾಸು ಈ ಕುರಿತು ಡಾಕ್ಟರ್ ಶಿವಕುಮಾರ್ ರೆಡ್ಡೇರ್ ಅವರೊಂದಿಗೆ ನಡೆದ ಸಂದರ್ಶನದ ಕೊನೆಯ ಭಾಗವನ್ನು ಇದುವರೆಗೆ ಕೇಳಿದಿರಿ. ಇನ್ನು ಮುಂದೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮುಧೋಳ ತಾಲೂಕು ಎಡಹಳ್ಳಿಯ ನಾರಾಯಣ ಮಾನಪ್ಪ ಸೋನಾರ್ ಹಾಗೂ ಸಂಘಟಕರಿಂದ ಕರಡಿ ಮಜಲು.